ಅನುಭವಿಸಾದ ಮೇಲೆ ಮತ್ತೆ ಆ ಸೀರಿಯಲ್ ಮುಗಿದು ಅವನು ಹೊರಗಡೆ ಹೊಸಲು ದಾಟಿದ ಮೇಲೆ ಮತ್ತೆ ಅವನ ವಾಸ್ತವ ಪ್ರಪಂಚ, ಮತ್ತೆ ಅವನಲ್ಲಿರ್ತಕ್ಕಂತಹ ಕಾಮನೆಗಳು, ಮತ್ತೆ ಇನ್ನೊಬ್ಬರನ್ನ ಬಡದೇ ಬದುಕಬೇಕು ಅನ್ನೋ ಒಂದು ರೀತಿ, ಇದೆಲ್ಲ ಮತ್ತೆ ಪ್ರಕಟ ಆಗ್ತಾ ಹೋಗುತ್ತೆ. ಹೀಗಿರಬೇಕಾದ್ರೆ ನೀವು ಇದಕ್ಕೆ ಯಾಕೆ ಮನುಷ್ಯನ ಈ ವರ್ತನೆಗಳು ಪರಿಸರಕ್ಕೆ ಇನ್ನು ಇಷ್ಟು ದಿನ ಆದರೂ ಇಂಥ ಸಾರಾ ಸಂಸ್ಥೆಗಳೆಲ್ಲ ಆಗ್ತಾ ಇದ್ರೂ ಎಲ್ಲೋ ಒಂದ್ ಕಡೆ ಅವನಲ್ಲಿ ತನ್ನ ಮೂಲ ಒಂದು ಕೆಟ್ಟತನ ಏನಿದೆ ಅದನ್ನ ಬಿಟ್ಟು ಕೊಡ್ತಾ ಇಲ್ಲ ಅಂತ ಅನ್ಸತ್ತ? ನಿಮ್ದು ಇದು ಮುಗಿದು ಉತ್ತರ ಮುಗಿದ ಮೇಲೆ ಮನುಷ್ಯ ಇದಕ್ಕೆ ಉತ್ತರ ಕೊಡ್ಲಿ. ತುಂಬಾ ಸಂಕೀರ್ಣವಾಗಿರ್ತಕ್ಕಂತ ಪ್ರಶ್ನೆ ಇದು. ಮನುಷ್ಯನಿಗೆ ಪರಿಸರ ನಮ್ದು ಅನ್ನುವ ಒಂದು ಪ್ರೀತಿ, ಆಮೇಲೆ ಪರಿಸರದ ಬೆಲೆ, ಇದು ಎರಡು ಕೂಡ ನಾವು ಒಂಥರ ಕಳ್ಕೊಂಡ್ಬಿಟ್ಟಿದೀವಿ ಅಂತ ಅನಿಸ್ತದೆ. ಹಣಗಳಿಕೆಯೇ ಜೀವನದ ಮೂಲೋದ್ದೇಶ. ಹಣಗಳಿಕೆಗೆ ನೀವು ಏನ್ ಮಾಡಿದ್ರು ಯಾವುದೇ ರೀತಿ ನೀವು ಮುಂದುವರೆದ್ರು ಕೂಡ ಅದು ತಪ್ಪಲ್ಲ. ಆಗ್ಲೇ ನಾವು ಮಾತಾಡಿದ ಹಾಗೆ ಅಭಿವೃದ್ಧಿಗೆ ಪರಿಸರ ನಾಶ ಆದರೂ ಕೂಡ ಅಭಿವೃದ್ಧಿಯೇ ಮುಖ್ಯ ಅನ್ನುವ ವಾದ ನಮ್ಮ ಮುಂದೆ ಇರಬೇಕಾದ್ರೆ ಮನುಷ್ಯನು ಕೂಡ ಈಗ ವೇಗವಾಗಿ ಬೆಳೀತಕ್ಕಂತ ಈ ಆಧುನಿಕತೆಯ ಕಾಲದಲ್ಲಿ ಉಳಿದ ಸಂಗತಿಗಳನ್ನ, ಈಗ ಭಾವನಾತ್ಮಕ ಸಂಗತಿಗಳನ್ನಿರ್ಬೋದು ಬೇರೆ ತರದ್ದು ಇರ್ಬೋದು, ಈಗಾಗಲೇ ಅರುಣ್ ಅವರು ಮಾತಾಡ್ತಾ ಹೇಳಿದ್ರು ನಮ್ಮ ಹಳ್ಳಿಗಳು ಹಳ್ಳಿಗಳಿಂದ ವಲಸೆ ಹೋಗ್ತಕ್ಕಂಥದ್ದು, ಇನ್ನೊಂದು ಅರ್ಥದಲ್ಲಿ ನಮ್ಮ ಹಳ್ಳಿಗಳು ಹಳ್ಳಿಗಳ ಮನೆಗಳು ಒಂದ್ ರೀತಿ ವೃದ್ಧಾಶ್ರಮಗಳಾಗ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಹಾಗೆ ನಾವು ಇಲ್ಲಿ ಕಳ್ಕೊಂಡ್ಬಿಡ್ತೀವೋ ಅವಾಗ ನಾವು ನಮ್ಮ ಸಂವೇದನೆಯಿಂದ ಕೂಡ ನಾವು ಹೆಚ್ಚು ದೂರ ಆಗ್ತಾ ಹೋಗ್ತೀವಿ ಅಂತ ಅನಿಸ್ತದೆ. ಆ ಕ್ಷಣಕ್ಕೆ ನೀವು ಹೇಳದಾಗಿ ಒಂದು ಭಾವನಾತ್ಮಕವಾಗಿ ಯಾವುದೇ ಇರಲಿ ಒಂದು ಚಿತ್ರೀಕರಣ ಮಾಡಬೇಕಾದ್ರೆ ಒಂದು ನಮ್ಮ ಭಾವನೆಯನ್ನ ಕೆಣಕ್ಲಿಕ್ಕೆ ಕೆದಕ್ಲಿಕ್ಕೆ ಬೇಕಾದಂತ ಒಂದು ಸನ್ನಿವೇಶವನ್ನ ತಮ್ಮ ಅವರು ಕಲಾವಿದರು ತಮ್ಮ ಅದ್ಭುತ ಅಭಿನಯದ ಮೂಲಕ ಮಾಡ್ತಾರೆ. ನಿರ್ದೇಶಕರು ಆ ರೀತಿ ಮಾಡ್ತಾರೆ, ಅದಕ್ಕೆ ಪೂರಕವಾಗಿರ್ತಕ್ಕಂಥ ಎಲ್ಲದನ್ನು ಮಾಡ್ತಾರೆ. ಅದು ಆ ಕ್ಷಣದ ಇದೆಯೇ ಹೊರತು ನಿಜವಾದಂಥದ್ದಲ್ಲ. ಯಾಕಂದ್ರೆ ಹೊರಗಡೆ ಹೋದ ತಕ್ಷಣ ನಾವು ಕಾಣ್ತಕ್ಕಂಥದ್ದು ಆಧುನಿಕ ಪ್ರಪಂಚವೇ, ಹಣವೇ, ಕಟ್ಟಡವೇ, ಇದೇ ಕಾಣ್ತದೆ ಹೊರತು ನಮಗೆಲ್ಲೂ ನಮ್ಮ ನೆಲದ ಪ್ರೀತಿ, ಜಲದ ಪ್ರೀತಿ, ಪರಿಸರದ ಪ್ರೀತಿ ಇದನ್ನೆಲ್ಲನೂ ನಾವೀಗ ಕಳ್ಕೊಂಡ್ಬಿಟ್ಟಿದ್ದೀವಿ. ಇವತ್ತು ಕೃಷಿ ಕೂಡ ಅವಜ್ಞೆಗೆ ಒಳಗಾಗಿದೆ. ನಮ್ಮ ದೇಶದಲ್ಲಿ ಹೆಚ್ಚು ಕಡಿಮೆ 60%ಕ್ಕಿಂತ ಹೆಚ್ಚು % ಕೃಷಿಕರು ಇದ್ರೂ ಕೂಡ ಇವತ್ತು ಕೃಷಿ ಬದುಕಿರಬಹುದು ತುಂಬಾ ಸಂಕಷ್ಟದಲ್ಲಿದೆ. ಇದನ್ನೆಲ್ಲ ಗಮನಿಸಿದಾಗ ಏನನ್ಸುತ್ತೆ ಅಂತಂದ್ರೆ ನಾವು ಮತ್ತೆ ವಾಪಸ್ ನಾವು ಕೃಷಿ ಜಗತ್ತಿಗೆ ಬರಬೇಕು. ಈಗ ನಾವು ಕಳ್ಕೊಂಡಿದ್ದು ಸಾಕಷ್ಟು ಕಳ್ಕೊಳ್ತಾ ಇದ್ದೀವಿ. ಇದನ್ನ ಉಳಿಸಿ ಇದನ್ನ ಬೆಳೆಸ್ತಕ್ಕಂತ ಒಂದು ಮನೋಭಾವ ಮನೋಧರ್ಮ ಎಲ್ರಿಗೂ ಬರಬೇಕು. ಆ ನಿಟ್ಟಿನಲ್ಲೇ ಈಗ ನಾವು ಯೋಚನೆ ಮಾಡ್ತಿರೋದು. ಆದ್ರೆ ಇದು ತುಂಬಾ ಕಷ್ಟದ ಕೆಲಸ. ಯಾಕೆಂತಂದ್ರೆ ಹೊರಗಡೆ ನೋಡ್ಬೇಕಾದ್ರೆ ನಮ್ಗೆಲ್ಲವೂ ಆ ರೀತಿ ಪೂರ್ತಿ ವೈಭವೀಕರಣವೇ, ಈ ಕ್ಷಣದ ಆಮಿಷಗಳು, ಲಾಲಸೆಗಳು, ಆಕರ್ಷಣೆಗಳಿಗೆ ನಾವು ತುತ್ತಾಗಿದ್ದೀವಿ. ಹಾಗಾಗಿ ಅದನ್ನ ಮೀರಿ ಈ ತರದ ಒಂದು ಭಾವನಾತ್ಮಕ ನಮ್ಮ ಸಂಬಂಧಗಳನ್ನಿರ್ಬೋದು ಅದನ್ನ ಮರುಹುಟ್ಟು ಕಾಣದು ಎಷ್ಟು ಕಷ್ಟ ಅಂತ ಹೇಳಿ ನನಗೂ ಅನಿಸ್ತಾ ಇದೆ. ತುಂಬಾ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ರಿ. ಮನುಷ್ಯ ಇದ್ರ ಜೊತೆಗೆ ಯಾಕೆ ಬೇಕು ಮನುಷ್ಯ ನಿಂಗೆ ಇದೆಲ್ಲ? ನಿನ್ ಪಾಡಿಗೆ ನೀನ್ ಬೇರೆ ಹುಡುಗರ ತರ ಇರಕ್ ಆಗಲ್ವಾ? ಏನ್ ಪರಿಸರ ಪರಿಸರ ಅಂತ 24 ಗಂಟೆ ಓಡಾಡ್ತಿರ್ತೀಯಲ್ಲ, ಏನ್ ಸಿಗತ್ತ ಅದರಲ್ಲಿ ಅಂತ ಸ್ನೇಹಿತರಿರ್ಬೋದು, ಮನೆಯವರಿರ್ಬಹುದು ಕೇಳಿದಾಗ ಏನ್ ಉತ್ತರ ಕೊಡ್ತೀಯ? ಇಲ್ಲ, ಮೊದಲು ನನ್ನ ಯೋಚನೆಗಳು ಹೀಗೆ ಇದ್ವು. ನಾನು ಯಾವಾಗ ಒಂದ್ಸತಿ ಈ ವರ್ಕ್ಶಾಪ್ ಅಲ್ಲಿ ಅಥವಾ ಘಟ್ಟದತ್ತ ದಿಟ್ಟ ಹೆಜ್ಜೆ ಅನ್ನೋ ಇದರಲ್ಲಿ ಪಾಲ್ಗೊಂಡು ಮೊದಲಿದ್ದ ನನ್ನ ಆಲೋಚನೆ ಮತ್ತೆ ಆಮೇಲೆ ಅದನ್ನ ನಂತರ ನನ್ನ ಆಲೋಚನೆಗೆ ತುಂಬಾ ವ್ಯತ್ಯಾಸ ಆಯ್ತು. ಏನು ಗೊತ್ತಿರಲಿಲ್ಲ ನನ್ಗೆ, ನಾನು ಹೀಗೆ ಇದ್ದೆ, ಹಾಗೆ ಹೀಗೆ ಅಂತಿದ್ದೆ. ಆದ್ಮೇಲೆ ಅಥವಾ ವರ್ಕ್ಶಾಪ್ ಅಲ್ಲಿ ನಾನು ಪಾಲ್ಗೊಂಡಾದ್ಮೇಲೆ ಅನಿಸ್ತು ಎಂತ ಒಂದು ಅದ್ಭುತ ಜಗತ್ತೊಳಗ್ ನಾನು ಇದ್ದೀನಿ ಅಂತ ಹೇಳಿ. ಇದ್ರ ಬಗ್ಗೆ ನಾನು ಕಲ್ತ್ಕೋಬೇಕು, ಇದನ್ನ ಹೇಗೆ ನಾನು ನನ್ಗಂತಲ್ಲ ಇದನ್ನ ಹೇಗೆ ಉಳಿಸ್ಕೊಂಡು ಹೇಗೆ ಮುಂದಿನ ಕಾಪಾಡ್ಕೊಂಡು ಹೋಗ್ಬೇಕು ಅನ್ನೋದು ನನಗೆ ಗೊತ್ತಾಯ್ತು. ಚಿಕ್ಕ ಚಿಕ್ಕ ವಿಷಯದ ಬಗ್ಗೆ ನಾನು ಅಷ್ಟು ತಿಳ್ಕೊಂಡಿದ್ದೀನಿ ಅಂತಲ್ಲ, ಎಲ್ಲೋ ಒಂದು ಅಲ್ಪ ಸ್ವಲ್ಪ ನಾನು ತಿಳ್ಕೊಂಡಿದ್ದೀನಿ ಅನ್ಸುತ್ತೆ. ಈಗ ಏನಾಗ್ಬಿಟ್ಟಿದೆ ಅಂತ ಅಂದ್ರೆ ಎಲ್ಲರೂ ಅವ್ರ ಸ್ವಾರ್ಥಕ್ಕೆ ಯೋಚನೆ ಮಾಡ್ತಾ ಹೋಗ್ತಿದ್ದಾರೆ. ಹೌದು, ಎಲ್ಲರೂ ಹೇಳ್ತಾರೆ ಹೌದು ಪರಿಸರ ಉಳಿಸ್ಬೇಕು ಬೆಳೆಸ್ಬೇಕು, ಅದಿಲ್ದೇನಾಗಿಲ್ಲ ಹಾಗೆ ಹೇಗೆ ಹೇಳ್ತಾರೆ. ಆ ಸಮಯದಲ್ಲಿ ಅವ್ರಿಗೆ ಅದು ಹೌದು ಅಂತ ಅರಿವಾದ್ರೂ ಕೂಡ ಅದರಿಂದ ಹೊರಗ್ ಬಂದ ತಕ್ಷಣ ಅದು ಅವ್ರದ ಯೋಚನೆ ಇರೋದಿಲ್ಲ. ಅದ್ ಯಾಕೆ ಅದ್ ಹಾಗೆ ಮಾಡ್ತಾರೆ ಅಂತಾನು ಗೊತ್ತಿಲ್ಲ. ನನ್ನ ಮೆಂಟಾಲಿಟಿ ಹೇಗಾಗ್ಬಿಟ್ಟಿದೆ ಅಂತಂದ್ರೆ, ಎಲ್ಲೋ ಒಂದು ಮರ ಕಡಿತಿದ್ದಾರೆ ಅಂತಂದ್ರೆ ಸಿಕ್ಕಾಪಟ್ಟೆ ಬೇಜಾರಾಗತ್ತೆ, ನೋವಾಗತ್ತೆ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ನಾನು ಇದರಿಂದ ಜಾಯ್ನ್ ಆದ್ಮೇಲೆ ನನ್ಗೆ ಹೀಗಾಗ್ತಿದೆಯೋ ಏನೋ ಗೊತ್ತಿಲ್ಲ. ಎಲ್ಲೋ ಒಂದು ನೀರು ಬೀಳ್ತೀನಿ, ನೀರು ಪೋಲಾಗ್ತಿದೆಯೋ, ಹೋಗಿ ಆಫ್ ಮಾಡ್ತೀನಿ, ಅಥವಾ ಕರೆಂಟ್ ಲೈಟ್ ಆನ್ ಆಗಿದೆಯೋ ಹೋಗಿ ಆಫ್ ಮಾಡ್ತೀನಿ. ಎಷ್ಟು ನನ್ನಿಂದ ಎಷ್ಟು ಆಗತ್ತೋ ಅಷ್ಟನ್ನ ನಾನು ಸಣ್ಣದಾಗಿ ಕೊಡುಗೆ ಕೊಟ್ರೆ. ಈಗ ನನ್ನ ಫ್ರೆಂಡ್ಸು ಅಷ್ಟೆ, ನಾವು ಮಕ್ಕಳು ಏನೇನೋ ಚಾಕ್ಲೇಟ್ ತಿಂತೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ, ಅದನ್ನಲ್ಲಿ ಹಳಿಯಕ್ ಬದಲು ನಮ್ಮ ಬ್ಯಾಗಲ್ಲಿ ಹಾಕೊಳ್ತೀವಿ, ಹುಡುಕಿ ಹೋಗಿ ಡಸ್ಟ್ಬಿನ್ಗೆ ಹಾಕ್ತೀನಿ. ಇದರಿಂದ ನನ್ನ ಜೊತೆಲಿ ಇದ್ದವ್ರಿಗೂ ಒಂದು ಸಣ್ಣ ಎಲ್ಲೋ ಒಂದು ಅರಿವಾಗತ್ತೆ. ಅವ್ರಿಗೂ ಹೌದು, ಇವಳು ಹಾಗೆ ಮಾಡ್ತಿದ್ದಾಳೆ, ನಾವು ಹಾಗೆ ಮಾಡ್ಬೋದು. ಇದು ಎಲ್ಲ ಒಂದು ಸಣ್ಣ ನನ್ನಿಂದ ದೊಡ್ಡ ಪ್ರಯತ್ನ ಅಂತ ನಾನು ಹೇಳೋದಿಲ್ಲ, ನನ್ನಿಂದ ಒಂದು ಚಿಕ್ಕ ಪ್ರಯತ್ನ ಅಂತ ಹೇಳಿ ಈಗಿನ ಪರಿಸ್ಥಿತಿಲಿ ನಾನು ಆ ಥರ ಯೋಚನೆ ಮಾಡೋದೇ ಇಲ್ಲ. ನಾವು ಮಾತಾಡಲೇಬೇಕಾದ ಪರಿಸ್ಥಿತಿ ಬಂದಿದೆ. ನಾವು ಇರಬೇಕು. ನಮಗೀಗ ಎಲ್ಲ ತಾಯಂದ್ರು ಏನು ಯೋಚನೆ ಮಾಡ್ತಾರೆ ಅಂತಂದ್ರೆ, ನನ್ ಮಗ ನನ್ ಮಕ್ಕಳು ಒಳ್ಳೆ ಕೆಲಸ ಸಿಗ್ಲಿ, ಅಷ್ಟು ದೊಡ್ಡ ಸಂಬಳ ಸಿಗೋ ಕೆಲಸ ಸಿಗ್ಲಿ ಅಂತ ಯೋಚನೆ ಮಾಡ್ತಾರೆ ಹೊರತು, ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ, ಒಳ್ಳೆ ನೆಲ ಇರೋ ಪರಿಸರವನ್ನ ನಮಗೆ ಬಿಟ್ಕೊಟ್ಟು ಹೋಗ್ಬೇಕು ಅಂತೇಳಿ ಯಾರು ಕೂಡ ಯೋಚನೆ ಮಾಡ್ತಿಲ್ಲ. ಹಾಗಾಗಿ ನಾವು ನಮ್ಮ ಧ್ವನಿನ ಎತ್ತಲೇಬೇಕಾಗಿದೆ. ನಾವು ನಮ್ಮ ಜೀವನವನ್ನ ಮತ್ತು ನಮ್ಮ ಮುಂದಿನ ಪೀಳಿಗೆಯವರು ಇಲ್ಲಿ ಒಂದು ಒಳ್ಳೆ ಜೀವನವನ್ನು ನಡೆಸಬೇಕು ಅಂತಾದ್ರೆ ನಾವು ಮಾತಾಡಲೇಬೇಕಾಗಿದೆ. ಆ ಥರ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಇದಾಗೋದೇ ಇಲ್ಲ. ನಮ್ಮಿಂದ ಎಷ್ಟಾಗತ್ತೋ ಅಷ್ಟು ಜಾಗೃತಿನ ನಾವು ಎಲ್ಲರಿಗೂ ಕೊಡಲೇಬೇಕಾಗಿದೆ. ಸರ್, ಸಾರಾ ಸಂಸ್ಥೆ ಅಂತ ಹೇಳಿದ್ರೆ ಜನಗಳಲ್ಲಿ ಒಂದು ಅನುಮಾನ ಮೂಡುತ್ತೆ. ಯಾವುದೋ ಒಂದು ಫಾರಿನ್ ಒಂದು ಕಂಪ್ನಿನೋ ಅಥವಾ ಸರ್ಕಾರವೋ ಅವ್ರಿಗೆ ಫಂಡಿಂಗ್ ಮಾಡುತ್ತೆ. ಆ ಫಂಡಿಂಗ್ ಮಾಡೋದ್ರಿಂದ ಆರಾಮಾಗಿ ಅವ್ರು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಅನ್ನೋ ಒಂದು ಭಾವನೆ. ನಿಮ್ದು ಮತ್ತೆ ಇದಕ್ಕೆ ಒಂದು ಹಣಕಾಸಿನ ವ್ಯವಸ್ಥೆನ ಹೇಗೆ ಮಾಡ್ಕೊಂಡಿದ್ದೀರಿ? ಇದು ತುಂಬಾ ಒಳ್ಳೆಯ ಪ್ರಶ್ನೆ. ನಮ್ಮನ್ನು ಕಾಡ್ತಾ ಇರುವಂತದ್ದು ಇದು. ಯಾಕೆಂದ್ರೆ ಈ ಪ್ರಶ್ನೆ ಯಾಕೆ ಬರ್ತಾ ಇದೆ ಅಂದ್ರೆ, ಈ ಅನುಮಾನ ಯಾಕೆ ಬರ್ತಾ ಇದೆ ಅಂತಂದ್ರೆ, ಕೆಲವಷ್ಟು ಇದೊಂದು ಒಂದು ಧಾರಣೆ ಆಗ್ಬಿಟ್ಟಿದೆ ಈಗಾಗಲೇ ಸೊಸೈಟಿಲಿ. ಇದನ್ನ ನಾವು ಹೆಚ್ಚು ಕಡಿಮೆ ಪ್ರತಿನಿತ್ಯ ನಾವು ಇದನ್ನ ಅನುಭವಿಸ್ತಾ ಇದ್ದೀವಿ. ಸಂಸ್ಥೆನಾ? ಓ, ಸಂಸ್ಥೆನಾ, ಹಾ ಸರಿ ಅಂತ ಆ ರೀತಿ ಮಾತಾಡೋದನ್ನ ಎಷ್ಟು ಸರಿ ಕೇಳಿದ್ರೆ ಬಹಳ ದುಃಖ ಆಗುತ್ತೆ. ಈ ರೀತಿ ಧಾರಣೆ ಬರಬೇಕಾಗಿದ್ದಲ್ಲಿ ಒಂದಷ್ಟು ಆ ರೀತಿ ಕೆಲವು ಸಂಘ ಸಂಸ್ಥೆಗಳು ಎಲ್ಲೋ ಈ ರೀತಿ ಏನು ಮಿಸ್ಯೂಸ್ ಮಾಡ್ಕೊಂಡು ಅದೆಲ್ಲ ಆಗಿರ್ಬೋದು. ಆದರೆ ಎಲ್ಲ ಸಂಸ್ಥೆಗಳು ಎಲ್ಲ ಜನಗಳ ಥರ ಇರೋದಿಲ್ಲ. ಈಗ ನಮಗೆ ಮುಖ್ಯ ಏನಂತಂದ್ರೆ, ಈ ರೀತಿ ಒಂದಷ್ಟು ಕೆಲಸ ಆಗಬೇಕು. ನಾವು ಯೇಸುಪ್ರಕಾಶ್ ಹತ್ರ ಎಲ್ಲ ಪ್ರತಿ ದಿವಸ ಇನ್ನೊಬ್ಬರ ಹತ್ರ ಎಲ್ಲ ಮಾತಾಡ್ತಾ ಇರೋದು ನೋಡಿ, ನಮ್ಮ ಹಿರಿಯರು ಈ ರೀತಿ ಎಷ್ಟೊಂದು ಹಾಸ್ಟೆಲ್ಗಳು ಕಟ್ಟಿದ್ರು, ಎಷ್ಟೊಂದು ಏನೆಲ್ಲ ಕಟ್ಟಿದ್ರು, ಕೆರೆಗಳು ಕಟ್ಟಿದ್ರು, ಕಾಲೇಜುಗಳು ಕಟ್ಟಿದ್ರು, ಅವರು ಯಾವ ರೀತಿ ಕಟ್ಟಿದ್ರು, ಅವರು ತಮ್ಮ ಉಳಿತಾಯದಲ್ಲೇ ತಮ್ಮ ಆದಾಯದ ಉಳಿತಾಯದಲ್ಲೇ ಹೆಚ್ಚು ಕಡಿಮೆ ಕಟ್ಟಿರ್ತಾರೆ ಬಿಟ್ರೆ ಆವಾಗ ಈ ಪ್ರಶ್ನೆಗಳು ಬರ್ತಿರ್ಲಿಲ್ಲ. ಆವಾಗ ಇವತ್ತು ಈ ರೀತಿ ಪ್ರಶ್ನೆಗಳು ಯಾಕೆ ಬರ್ತಾ ಇದೆ? ನಮಗೊಂದು ನಮಗೆ ಇದೊಂದು ನಮ್ಮ ಮುಂದಿನ ಹಾದಿಗೆ ನಮಗೆ ಒಂಥರ ಅಡಚಣೆ ಆಗ್ತಾ ಇದೆ. ನಾವೇನಾದರೂ ಮಾಡಿದ್ರು ಕೂಡ ಇದೊಂದು ಪ್ರಶ್ನೆ ನಾವಾಗಿ ಎದುರಿಸ್ಬೇಕಾಗ್ತಾ ಇದೆ. ನಿಜವಾದ ವಾಸ್ತವದಲ್ಲಿ ಏನಿದೆ ಅಂತಂದ್ರೆ, ಇವತ್ತಿಗೂ ಹೊರಗಡೆ ಹೋದರೆ ನಾವೇನು ಕಲ್ಪನೆ ಮಾಡ್ಕೊಂಡಿದ್ದೀವಿ, ಆ ದುಡ್ಡು ಫಾರಿನ್ ದುಡ್ಡು ಬರ್ತದೆ, ಇದೆಲ್ಲ ಸುಳ್ಳು, ಇದೆಲ್ಲ ಒಂಥರ ಕಟ್ಟುಕತೆ ಆಗ್ಬಿಟ್ಟಿದೆ. ಇವತ್ತು ಒಳಗಡೆ ಇರೋರು, ಈಗ ಯೇಸು ಪ್ರಕಾಶ್ ಕೂಡ ನಮ್ಮ ಸಾರಾ ಸಂಸ್ಥೆ ಒಬ್ಬ ಸದಸ್ಯರು, ಅವ್ರಿಗೆ ಗೊತ್ತಿದೆ ನಾವು ಒಂದೊಂದು ಸಣ್ಣ ಸಣ್ಣ ಕಾರ್ಯಕ್ರಮ ನಡೆಸಬೇಕು ಅಂತಂದ್ರೆ ನಮ್ಗೆ ಎಷ್ಟು ಕಷ್ಟ ಆಗುತ್ತೆ. ಇವತ್ತು ಹೆಚ್ಚು ಕಡಿಮೆ 98 ಭಾಗ ಕಾರ್ಯಕ್ರಮಗಳು ಇಲ್ಲಿ ನಮ್ಮ ಪರಿಶ್ರಮದಿಂದ ನಾವು ಆದಾಯ ಮಾಡಿ ನಮ್ಮ ಆದಾಯದಲ್ಲಿ ಉಳಿಸಿರುವಂತ ವೆಚ್ಚದಲ್ಲೇ ಆಗ್ತಾ ಇದೆ ಹೊರತು, ಈವನ್ ಕೂಡ ಸಾರಾ ಸಂಸ್ಥೆಯ ಬಿಲ್ಡಿಂಗ್ ಏನಿದೆ ಆ ಬಿಲ್ಡಿಂಗ್ ಕೂಡ ನಮ್ಮ ಜಾಗದಲ್ಲಿ ಕಟ್ಟಿರೋದು ಯಾವುದೇ ಇದಕ್ಕೆ ಹೋಗಿಲ್ಲ. ಆದ್ರೆ ಅದು ಪಬ್ಲಿಕ್ಗೆ ಉಪಯೋಗ ಆಗಲಿ, ಸಮುದಾಯಕ್ಕೆ ಉಪಯೋಗ ಆಗಲಿ ಅನ್ನೋ ಒಂದು ನಮ್ಮ ಭಾವನೆ. ಆಮೇಲೆ ಅದ್ರ ಜೊತೆ ಜೊತೆಗೆ ಈ ಧಾರಣೆ ಏನಿದೆ, ಸಂಘ ಸಂಸ್ಥೆಗಳು ಅಂತಂದ್ರೆ ಹಣ ಮಾಡೋ ಒಂದು ವ್ಯವಸ್ಥೆ ಅನ್ನೋದೇನು ಜನರಲ್ ಧಾರಣೆ ಇದೆ, ಆ ಧಾರಣೆಯನ್ನ ನಾವು ಕ್ರಮೇಣ ನಾವು ಈ ನಮ್ಮ ಕೆಲಸದಿಂದ ಏನಾದರೂ ಅದನ್ನ ಧಾರಣೆಯನ್ನು ಬದಲಾಯಿಸಬಹುದೇ ಅನ್ನೋ ಒಂದು ಅದು ಕೂಡ ನನಗಿರೋ ಒಂದು ಚಾಲೆಂಜ್. ಅದು ಎಷ್ಟೋ ಸರಿ ಪ್ರಕಾಶ್ ಹತ್ರ ಹೇಳ್ತಾ ಇರ್ತೀನಿ, ನೋಡ್ರಿ ಇದನ್ನ ಯಾವ ರೀತಿ ನಾವು ಈ ಧಾರಣೆಯನ್ನು ನಾವು ನಾನು ಮೊನ್ನೆ ಒಂದು 3 ತಿಂಗಳ ಹಿಂದೆ ಒಂದು ವೆಬಿನಾರ್ ಆಗಿತ್ತು ಇಲ್ಲೇ ಶಿವಮೊಗ್ಗದ ಒಂದು ಸಂಸ್ಥೆ, ಅವರು ಬೆಂಗಳೂರಿನವರು, ಅವರು ಆಕ್ಚುಲಿ ಶಿವಮೊಗ್ಗದವ್ರನ್ನೆಲ್ಲ ಸೇರಿಸಿ ನಮ್ಮ ಜಿಲ್ಲೆಯಲ್ಲಿ ಇರುವಂತ ಸಂಘ ಸಂಸ್ಥೆಗಳ ಎಲ್ಲರನ್ನು ಒಟ್ಟು ಮಾಡಿ ಈ ನಮ್ಮ ಪಂಚಾಯತ್ ವ್ಯವಸ್ಥೆ ಏನಿದೆ, ಪಂಚಾಯತ್ ವ್ಯವಸ್ಥೆಯಲ್ಲಿ ಪಂಚಾಯತ್ ಮೆಂಬರ್ಗಳಿಂದ ಸದಸ್ಯರುಗಳಿಗೆ ಒಂದು ಟ್ರೈನಿಂಗ್ ಕೊಡೋದಕ್ಕಾಗಿ ಒಂದು ಸಾಫ್ಟ್ವೇರ್ ಏನಿದೆ, ಒಂದು ಆಪ್ ಅಪ್ಲಿಕೇಶನ್ ಅನ್ನ ಅವರು ತಯಾರು ಮಾಡಿದ್ದಾರೆ. ಆ ವೆಬಿನಾರ್ ಒಳಗೆ ಸುಮಾರು ನಾನು ನೋಡಿದೆ ಒಂದು 15-20 ಸಂಘ ಸಂಸ್ಥೆಗಳು ಸೇರಿದ್ರು. ಅದರಲ್ಲಿ ಸಾಮಾನ್ಯ ಮನುಷ್ಯರು ಅಂದ್ರೆ ತುಂಬಾ ಆಸೆ ಇಟ್ಕೊಂಡು ನಾವು ಏನಾದರೂ ಮಾಡಬೇಕು ನಮ್ಮ ಸಮಾಜಕ್ಕೆ ಅಂತ ಸಾಮಾನ್ಯ ಒಂದು ಅಂಗಡಿ ಇಟ್ಕೊಂಡವರು, ಅವರು ಇವರು ಆ ರೀತಿ ಎಲ್ಲ ಜನ ಅದರಲ್ಲಿ ಇದ್ರು. ನೋಡಿ ಅಂಥವರಿಗೆ ಎಷ್ಟು ಕಷ್ಟ ಆಗತ್ತೆ ಈ ಧಾರಣೆ ಇದ್ರೆ. ಸಂಘ ಸಂಸ್ಥೆ ಅಂದ್ರೆ ಎಲ್ಲಿಂದ ದುಡ್ಡು ಬಂದ್ಬಿಡುತ್ತೆ ಅಲ್ಲ, ಈ ಸಾಮಾನ್ಯ ಮನುಷ್ಯರು ಅಂದ್ರೆ ಒಂದು ಆಸೆ ಏನಿರುತ್ತೆ, ನಾನೊಂದು ಸಂಸ್ಥೆ ಕಟ್ಕೊಂಡು ಆ ಸಂಸ್ಥೆ ಮುಖಾಂತರ ಏನಾದರೂ ಒಂದು ಸಣ್ಣ ಕೆಲಸ ಮಾಡಬೇಕು ಅನ್ನೋರು ಸಾಕಷ್ಟು ಜನರು ಇದ್ದಾರೆ. ಅವರಿಗೆಲ್ಲ ಇದೆಷ್ಟು ಅಂದ್ರೆ ಒಂದು ಹೇಳ್ಬೇಕಂದ್ರೆ ಡಿಸಪಾಯಿಂಟ್ಮೆಂಟ್ ಅಂತ ಹೇಳ್ಬೋದು, ನಾವು ಡಿಸ್ಕರೇಜಿಂಗ್ ಅಂತ ಹೇಳ್ಬೋದು. ಈ ರೀತಿ ಒಂದು ಧಾರಣೆ ಸಂಘ ಸಂಸ್ಥೆಗಳು ಅಂದ್ಕೊಂಡು ಅವರು ದುಡ್ಡು ಮಾಡೋ ಒಂದು ವ್ಯವಸ್ಥೆ ಅನ್ನೋ ಒಂದು ಧಾರಣೆಯನ್ನ ಜನರು ಒಂದು ಇರುತ್ತೆ. ಒಂದು 10 ಸಂಸ್ಥೆಯಲ್ಲಿ ಏನಾದರೂ ಒಂದು ಅಥವಾ 100 ಸಂಸ್ಥೆಯಲ್ಲಿ ಒಂದಿಬ್ರು ಒಂದು 2 ಸಂಸ್ಥೆಗಳು ಆ ರೀತಿ ಮಾಡ್ಬೋದೇನ, ಅದಕ್ಕಾಗಿ ಈ ಧಾರಣೆ ಬಂದಿರಬಹುದು. ಆ ಧಾರಣೆಯನ್ನ ಅದು ಹೋದ್ರೆ ಒಳ್ಳೇದು, ಅದನ್ನ ಅಂದ್ರೆ ಆ ಜನರು ಆ ರೀತಿ ಯೋಚನೆ ಮಾಡಬಾರದು, ಅವ್ರು ಏನ್ ಕೆಲಸ ಮಾಡ್ತಾರೆ ಅನ್ನೋದನ್ನ ನೋಡ್ಬಿಟ್ಟು ಆ ರೀತಿ ಧಾರಣೆ ಅವರು ಅದನ್ನ ಬದಲಾಯಿಸಿದ್ರು ಒಳ್ಳೇದು. ನಾನು ಹೇಳ್ದಂಗೆ ಎಲ್ಲೋ ಬಹಳ ಕಷ್ಟ ಆಗುತ್ತೆ ಇವತ್ತು ಹೊರಗಡೆ ಏನಾದ್ರೂ ನಾವೀಗ ಸ್ವಗ್ರಾಮ ಅನ್ನೋ ಒಂದು ಏನು ಕಾರ್ಯಕ್ರಮ ಮಾಡ್ತಾ ಇದೀವಿ, ಅಲ್ಲೊಂದಷ್ಟು ಕೆರೆಗಳನ್ನ ಯೇಸುಪ್ರಕಾಶ್ ಅವರೆಲ್ಲ ಮುಂದೆ ನಿಂತು ಅವರ ತಮ್ಮ ಸಮಯ ತೆಗೆದು 2-2 ತಿಂಗಳು 3 ತಿಂಗಳು ನಿಂತು 30 ಲಕ್ಷಕ್ಕಾಗಿರುವಂತ ಎಸ್ಟಿಮೇಟ್ ಇರುವಂತ ಕೆರೆಯನ್ನ ನಾವು 2 ಲಕ್ಷಕ್ಕೆ 3 ಲಕ್ಷಕ್ಕೆ ಮಾಡಿರುವಂತ ಉದಾಹರಣೆಗಳು ಇದೆ ನಮ್ಮಲ್ಲಿ. ಆ ರೀತಿ ಅಲ್ಲಿ ನಿಂತು ಮಾಡಿದಾಗ ಮಾತ್ರ ಆಗತ್ತೆ ಹೊರತು ಅದನ್ನ ನಾವು ಮಾಡ್ಬೋದಿತ್ತಲ್ಲ, 30 ಲಕ್ಷ ಅಂತ ಇರೋದನ್ನ 15 ಅಥವಾ 20 ಟನ್ ಉಳಿದಿದ್ದನ್ನೆಲ್ಲ ಮಾಡ್ಬೋದಿತ್ತು. ಆದ್ರೆ ಆ ತರ ನಾವು ಮಾಡದೆ ಅದನ್ನ ಎಷ್ಟು ಕಡಿಮೆಗೆ 30 ಲಕ್ಷ ಇರುವಂತ ಒಂದು ಎಸ್ಟಿಮೇಟ್ ಇರೋದನ್ನ 2.5 ಲಕ್ಷ 3 ಲಕ್ಷಕ್ಕೆ ತಂದು ಆ ಕೆರೆಯನ್ನು ಸುಂದರವಾಗಿ ಅವರು ಡೆವಲಪ್ ಮಾಡಿರುವಂತದ್ದು ಅದೆಲ್ಲ ಇದೆ. ಆ ವ್ಯವಸ್ಥೆಗೆ ನಾವು ಒಂದು ಎಷ್ಟು ಕಷ್ಟ ಆಗುತ್ತೆ ಅಂದ್ರೆ ಯಾರನ್ನಾದ್ರೂ ಇವತ್ತು ಒಂದು 1 ಲಕ್ಷ ಅಥವಾ 50,000 ನಾವು ಈ ತರ ಕೆರೆ ಕೆಲಸ ಮಾಡ್ತಾ ಇದ್ವಿ ದಯವಿಟ್ಟು ಹಣ ಕೊಡಿ ಅನ್ನುವಾಗ ಆ ಹಣ ಯಾರಾದ್ರೂ ಒಂದು ಅಷ್ಟು ಕೊಡ್ತಾರೆ ಅಂತಂದ್ರೆ ಅದು ಬಹಳ ದೊಡ್ಡ ಕೆಲಸ, ಅದು ಅಷ್ಟು ಸುಲಭದ ಕೆಲಸ ಅಲ್ಲ ಸರ್. ಅದು ನಾನು ಹೇಳ್ತಾ ಇದ್ದೀನಿ ಇವತ್ತು ನಮ್ಮ ಮಾಡೆಲ್ ಏನಿದೆ ಸುಗ್ರಾಮ ಅನ್ನೋ ಮಾಡೆಲ್ ಏನಿದೆ ಅಂತಂದ್ರೆ ಇರೋ ವ್ಯವಸ್ಥೆಯನ್ನು ಉಪಯೋಗಿಸ್ಕೊಂಡು ಆಮೇಲೆ ಅದರಲ್ಲಿ ಆ ಕೆರೆಯ ಫಲಾನುಭವಿಗಳು ಏನಿದ್ದಾರೆ ಅವರು ಅದಕ್ಕೆ ಭಾಗಿಯಾಗಬೇಕು, ಅವರು ಅದಕ್ಕೆ 60% ಅದಕ್ಕೆ ಶ್ರಮ ಆಮೇಲೆ ವೆಚ್ಚ ಅವರೇ ಭರಿಸ್ಬೇಕು. ಆ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಹೊರತು ನಾವು ಎಲ್ಲಿಂದನೋ ಹಣ ತಂದ್ಬಿಟ್ಟು ಅದು ಸಾಧ್ಯನೇ ಇಲ್ಲ, ಅದಾಗ್ತಾನೆ ಇಲ್ಲ. ನಿಜವಾಗಿ ಸ್ವಗ್ರಾಮದ ಪರಿಕಲ್ಪನೆ ಅಡಿನಲ್ಲೇ ಅದನ್ನ ಮಾಡ್ತಾ ಇದ್ದಾರೆ. ಇದು ಕೊನೆದಾಗಿ ಯೇಸು ಪ್ರಕಾಶ್ ಅವರೇ, ಇದು ಬಹಳ ಅದ್ಭುತವಾದ ಯೋಜನೆ, ಇಲ್ಲ ಅಂತ ನಾನು ಹೇಳಲ್ಲ. ಏನಾಗತ್ತೆ ಒಂದು ಹಳ್ಳಿನಲ್ಲಿ ಒಂದು ಕೆರೆನ ಡೆವಲಪ್ ಮಾಡಬೇಕಾದ್ರೆ ಅಥವಾ ನಗರ ಪ್ರದೇಶದಲ್ಲೇ ಒಂದು ಕೆರೆ ಇತ್ತು ಒಂದು ಕಾಲದಲ್ಲಿ ಅನ್ನೋ ಒಂದು ರೀತಿಯಲ್ಲಿ ನಾವು ಮಾತಾಡೋಣಂತೆ. ಒತ್ತುವರಿ ಅನ್ನೋದು ಸಾಮಾನ್ಯವಾಗಿ ಅದು ಯಾಕೆ ಮಾಡ್ಕೊಂಡಿರ್ತಾರೋ, ಉದ್ದೇಶಪೂರ್ವಕವಾಗೇ ಮಾಡಿರ್ತಾರೋ ಅಥವಾ ಗೊತ್ತಿಲ್ಲದಲೇ ಮಾಡಿರ್ತಾರೋ, ನಮಗೆ ಅದು ಬೇಡ. ಅದು ಆ ಒಂದು ಪ್ರತಿಭಟನೆಗಳು ನಿಮಗೆ ಎದುರಾದಾಗ ಮೊದಲನೇದಾಗಿ ಇದನ್ನು ಹೇಗೆ ನಿವಾರಿಸ್ಕೊಳ್ತೀರಿ? ನನ್ನ ಅನುಭವದಲ್ಲಿ ಅಂದ್ರೆ ಕಳೆದ 2 ವರ್ಷಗಳಲ್ಲಿ ನಾನು ಇದುವರೆಗೆ ನಮ್ಮ ತಂಡ ಒಂದು 7 ಕೆರೆಗಳನ್ನ ಈಗ ಇದುವರೆಗೆ ಮಾಡಿದ್ವಿ. ಆಗಲೇ ಅರುಣವ್ರು ಹೇಳಿದಾಗೆ ಸರ್ಕಾರದ ಎಸ್ಟಿಮೇಟಿಗೆ 10% ಕೇವಲ 10% ವೆಚ್ಚದಲ್ಲಿ 4 ಕೆರೆಗಳನ್ನು ಮಾಡಿದ್ದೀವಿ. ಕೆರೆಗಳ ಬಗ್ಗೆ ತುಂಬಾ ವಿಸ್ತಾರವಾಗಿ ನಾವು ಮಾತಾಡಬಹುದು. ಕೆರೆಗಳು ಬ್ರಿಟಿಷರು ಬರೋ ತನಕ ಅದು ಸಮುದಾಯದ ಒಂದು ಆಸ್ತಿಯಾಗಿತ್ತು. ನಮ್ಮ ಮಳೆ ನೀರನ್ನು ಹಿಡಿದು ಇಟ್ಕೊಳ್ತಕ್ಕಂತ ಒಂದು ಜಲದ ಬಟ್ಟಲಾಗಿತ್ತು. ಎಲ್ಲಿ ಡ್ಯಾಮ್ಗಳು ಬಂದವು, ಎಲ್ಲಿ ಟ್ಯಾಂಕ್ಗಳು ಆದವು, ಆಮೇಲೆ ಎಲ್ಲಿ ಬೋರ್ವೆಲ್ಗಳು ಬಂದವು, ಆಗ ನಮ್ಮ ಕೆರೆಗಳು ಮತ್ತೆ ನಮ್ಮ ಬಾವಿಗಳು ದೊಡ್ಡ ಅವಜ್ಞೆಗೆ ಒಳಗಾದವು. ಬಾವಿಗಳು ಬಂದ ಮನೆಗೆ ನಲ್ಲಿಗಳು ಬಂದ ಮೇಲೆ ನಮ್ಮ ಜನ ಸಮುದಾಯಕ್ಕೆ ಮೂಲ ನೀರಾಗಿರ್ತಕ್ಕಂಥ ಬಾವಿಗಳು ಬೇಕಾಗಲಿಲ್ಲ. ಬೋರ್ವೆಲ್ ಬಂದವಾಗ ನಮ್ಮ ರೈತರಿಗೆ ಕೆರೆಗಳು ಬೇಕಾಗಲಿಲ್ಲ. ಆಟೋಮೆಟಿಕ್ ಪಂಪ್ ಆಟೋಮೆಟಿಕ್ ಸ್ಟಾರ್ಟರ್ನ ಇಟ್ಕೊಂಡು ಒಂದು ಕೆರೆ ಜಲ ಸಾಕ್ಷರತೆಯನ್ನೇ ಮರೆತು ಅತ್ಯಂತ ಭಾರಿ ಬೇಸರದಿಂದ ಹೇಳಬೇಕು ಅಂತಂದ್ರೆ ಎಷ್ಟು ನೀರು ನನ್ನ ಜಮೀನಿಗೆ ಬೇಕು ಅನ್ನೋ ಒಂದು ಸಾಮಾನ್ಯ ಜ್ಞಾನ ಇಲ್ಲದೆ ಯಥೇಚ್ಛವಾಗಿ ನೀರು ಪೋಲಾಗ್ತಕ್ಕಂಥದ್ದನ್ನು ನಾವಿದು ಗ್ರಾಮೀಣ ಪ್ರದೇಶದಲ್ಲಿ ನೋಡಬಹುದು. ಆಮೇಲೆ ಅದಕ್ಕೂ ಕೂಡ ಇವತ್ತೇನಾದರೂ ಕರೆಂಟ್ ಏನಾದರೂ ಫ್ರೀಯಾಗಿ ಕೊಡದೆ ಅದಕ್ಕೆ ಏನಾದರೂ ಫೀಸ್ ಹಾಕುವಾಗಿದ್ದಿದ್ರೆ ಒಂದಿಷ್ಟು ಮಟ್ಟಿಗೆ ನೀರು ಉಳಿತಿತ್ತೇನು. ಹಾಗೆ ರೈತರು ಕೂಡ ರೈತರಿಗೆ ರೈತರ ಜಮೀನುಗಳಿಗೆ ಕರೆಂಟ್ ಕೂಡ ಫ್ರೀಯಾಗಿ ಕೊಡ್ತಿರೋದ್ರಿಂದ ಈ ವ್ಯವಸ್ಥೆನು ಹಾಗಾಗಿದೆ. ಆಮೇಲೆ ನೀವು ಒತ್ತುವರಿ ವಿಷಯವಾಗಿ ಹೇಳಿದ್ರಿ, ನಾನು ಇದುವರೆಗೆ ಮಾಡಿರ್ತಕ್ಕಂಥ ಯಾವ ಕೆರೆಯಲ್ಲೂ ಕೂಡ ಒತ್ತುವರಿಯ ಯಾವ ಸಮಸ್ಯೆಗಳು ಬರಲಿಲ್ಲ. ಒತ್ತುವರಿ ಯಾವಾಗ ಆಗಿದೆ ಕೇಳಿದ್ರೆ ಇದೇ ಕಾರಣಕ್ಕೋಸ್ಕರ ಆಗಿದೆ. ಕೆರೆ ಮೇಲೆ ನಮಗೆ ಇರತಕ್ಕಂಥ ಪ್ರೀತಿಯನ್ನು ಕಳ್ಕೊಂಡ ಮೇಲೆ, ಕೆರೆಗಳೆಲ್ಲ ನಮ್ಮ ಪ್ರೀತಿಯನ್ನು ಕಳ್ಕೊಂಡು ಅದರ ದ್ಯೋತಕವಾಗಿ ಕಸದ ತೊಟ್ಟಿಗಳು ಹೂಳಿನ ತೊಟ್ಟಿಗಳು ಆದ್ಮೇಲೆ ಅದೊಂದು ರೀತಿ ಹೆಚ್ಚು ಕಡಿಮೆ ನಾವು ಎಲ್ಲ ಕೆರೆಗಳನ್ನು ಕೂಡ ಒಂದು ರೀತಿ ಆಟದ ಮೈದಾನದ ಕೆರೆಗಳನ್ನೇ ನಾವು ಪುನರುಜ್ಜೀವನಗೊಳಿಸಿದ ಅನುಭವ ನನಗಿದೆ. ಅದನ್ನ ಜೊತೆಗಿಟ್ಟುಕೊಂಡು ನೀವು ಮತ್ತೆ ಪ್ರಸ್ತಾಪ ಮಾಡಿದ್ರಿ ಪಟ್ಟಣದಲ್ಲಿ ಇವತ್ತು ಕೆರೆಗಳೆಲ್ಲ ಮುಚ್ಚೋಗಿದೆ ಅಂತ. ಅದಕ್ಕೊಂದು ಒಳ್ಳೆಯ ಉದಾಹರಣೆ ಅಂತಂದ್ರೆ ಶಿವಮೊಗ್ಗದಲ್ಲಿ ಇತ್ತೀಚೆಗೆ ನಾವು ವಾಜಪೇಯಿ ಬಡಾವಣೆಯಲ್ಲಿ ಒಂದು ಕೇದಿಗೆ ಕಟ್ಟೆ ಕೆರೆ ಅಂತ ಒಂದು ಪುನರುಜ್ಜೀವನ ಮಾಡಿದ್ವಿ. ತುಂಬಾ ಅದ್ಭುತವಾಗಿ ಪುಷ್ಕರಣೀಯ ರೀತಿಯಲ್ಲಿ ಅಲ್ಲಿಗೆ ಬಂದಿರತಕ್ಕಂಥ ಮಾನ್ಯ ಸಂಸದರು ತುಂಬಾ ಮೆಚ್ಚುಗೆಯನ್ನ ತುಂಬಾ ಶ್ಲಾಘನೆಯನ್ನು ಹೇಳಿ ಸುಮಾರು ಅದೇ ಅವರು ಹೇಳಿದ ಪ್ರಕಾರ ಹೆಚ್ಚು ಕಡಿಮೆ ಇದು 80 ಲಕ್ಷದ ಕೆರೆಯನ್ನ ನೀವು ಹೆಚ್ಚು ಕಡಿಮೆ 8 ಲಕ್ಷಕ್ಕೆ ಮುಗಿಸಿದಿರಿ ಎನ್ನುವ ಪ್ರಶಂಸೆಯನ್ನು ಕೂಡ ನಮಗೆ ಮಾಡಿದ್ದಾರೆ. ಇವತ್ತು ವಾಜಪೇಯಿ ಬಡಾವಣೆಯಲ್ಲಿ ನೆಲಮಟ್ಟದಲ್ಲಿರ್ತಕ್ಕಂಥ ಕೆರೆ ಇವತ್ತು 6 ಅಡಿ ನೀರು ನಿಂತಿದ್ದನ್ನ ನೀವತ್ತು ಕಾಣಬಹುದಾಗಿದೆ. ಹಾಗಾಗಿ ನಾವು ಕೂಡ ಈಗ ಏನು ಯೋಚನೆ ಮಾಡ್ತಾ ಇದೀವಿ, ಈಗ ಇದರ ಪರಿಣಾಮದಿಂದ ನಾವು ಶಿವಮೊಗ್ಗದಲ್ಲಿ ಕ್ಯಾದಿಯ ಕಟ್ಟಿಗೆ ಕೆರೆ ಮಾಡಿರೋದ್ರಿಂದ ಶಿವಮೊಗ್ಗದ ಕೆಲವೊಂದಿಷ್ಟು ಪರಿಸರ ಆಸಕ್ತರು ಈ ವರ್ಷ 10 ಕೆರೆಗಳನ್ನು ಮಾಡಿಸಬೇಕು ಅನ್ನುವ ಸಂಕಲ್ಪ ಮಾಡಿದ್ದಾರೆ. ಆ ವಿಚಾರವಾಗಿ ಮೊನ್ನೆ ಕೂಡ ಒಂದು ನಮ್ಮ ಮಾನ್ಯ ಡಿಎಸ್ ಅರುಣ್ ಅವರು ಕೂಡ ತಮ್ಮ ರೋಟರಿಯಿಂದ ಒಂದು ಕೆರೆಯನ್ನು ಮಾಡಿಸ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಅವರು ಕೂಡ ಮುಂದೆ ಬಂದಿದ್ದಾರೆ. ಈ ರೀತಿ ಬೇರೆ ಬೇರೆ ಕಡೆ ನಾವು ನೀವು ಹೇಳಿದಾಗ ಮುತ್ತಲದಲ್ಲಿ ಒಂದು ಸ್ವಗ್ರಾಮ ಯೋಜನೆ ಅಡಿಯಲ್ಲಿ ಆ ಗ್ರಾಮದಲ್ಲಿರ್ತಕ್ಕಂಥ 3 ಕೆರೆಗಳನ್ನ ಒಂದೇ ಗ್ರಾಮದಲ್ಲಿರ್ತಕ್ಕಂಥ 100 ಕೆರೆಗಳನ್ನ ಪುನರುಜ್ಜೀವನ ಮಾಡಿದ್ವಿ. ಅದರ ಜೊತೆ ಜೊತೆಗೇನೆ ಬೇರೆ ಕೆರೆಗಳನ್ನು ಮಾಡಿದ್ವಿ. ಈಗೇನು ಯೋಚನೆ ಮಾಡ್ತಾ ಇದೀವಿ ಕೇಳಿದ್ರೆ ಪ್ರತಿಯೊಂದು ತಾಲೂಕಿನಲ್ಲಿ ಈ ರೀತಿ ಒಂದು ಜಲಕ್ರಾಂತಿ ಆಗಬೇಕು, ಕೆರೆ ಕ್ರಾಂತಿ ಆಗಬೇಕು, ಒಂದು ರೀತಿ ಇದೊಂದು ಸ್ಪಾರ್ಕ್ ಆಗಬೇಕು ಅನ್ನುವ ತರದಲ್ಲಿ ಯೋಚನೆ ಮಾಡಿ ಪ್ರತಿಯೊಂದು ತಾಲೂಕಿನಲ್ಲೂ ಒಂದು ಕೆರೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದೀವಿ. ಒತ್ತುವರಿ ಆಗಿದೆ. ಎಲ್ಲಿ ನಾವು ಅದ್ರ ಬಗ್ಗೆ ಕಾಳಜಿ ವಹಿಸೋದಿಲ್ವೋ, ಎಲ್ಲಿ ಬಗ್ಗೆ ನಾವು ಪ್ರೀತಿಯನ್ನು ಕಳ್ಕೊಳ್ತೀವೋ ಅಂತದನ್ನೆಲ್ಲ ಒತ್ತುವರಿ ಮಾಡ್ಕೊಳ್ತಾರೆ. ಅದು ಬಲಾಢ್ಯದ ಪ್ರಶ್ನೆ. ನಾವು ಹುತ್ತಕ್ಕೆ ಕೈ ಹಾಕುವವರಲ್ಲ, ನಾವು ಏನಿದ್ರು ಕೂಡ ಜಾಗೃತಿ ಮೂಡಿಸುವವರೇ ಹೊರತು ಇದನ್ನ ಹೋರಾಟ ಯಾರ ಹತ್ರ ಹೋರಾಟ ಮಾಡಬೇಕು? ಈಗ ನೀವೇ ನಾವು ಯೋಚನೆ ಮಾಡಬೇಕು ಅಂತಂದ್ರೆ ಒಂದೇ ಬಲಾಢ್ಯರೊಂದಿಗೆ ಹೋರಾಟ ಮಾಡಬೇಕು, ಇಲ್ಲ ರಾಜಕೀಯ ಶಕ್ತಿ ಇರ್ತಕ್ಕಂಥವ್ರು ಎದುರಿಗೆ ಹೋರಾಟ ಮಾಡಬೇಕು. ಆ ಶಕ್ತಿ ಉಳ್ಳವರು ನಾವಲ್ಲ. ನಾವು ಜನರಿಗೆ ಒಂದು ಜಾಗೃತಿ ಮೂಡಿಸತಕ್ಕಂಥ ಕೆಲಸವನ್ನೇ ಮಾಡಬೇಕೇ ಹೊರತು ಬೇರೇನು ಮಾಡ್ಲಿಕ್ಕಾಗೋದಿಲ್ಲ. ಇವತ್ತು ನಮಗೆ ಸಾಲು ಮರದ ತಿಮ್ಮಕ್ಕ ಯಾಕೆ ದೇವತೆ ಯಾಕೆ ಕಾಣ್ತಾಳೆ ಕೇಳಿದ್ರೆ ಅವಳು ಮಾಡಿರ್ತಕ್ಕಂಥ ಒಂದು ಸಣ್ಣ ಕೆಲಸ ಅದು ಇವತ್ತು ರಾಜ್ಯಕ್ಕೆ ಮಾದರಿಯಾಗಿರ್ತಕ್ಕಂಥ ಕೆಲಸ. ನಾವು ಆ ರೀತಿಯಾದಂತ ಒಂದು ಸಣ್ಣ ಕೆಲಸದ ಮೂಲಕ ಮಾದರಿಯಾಗ್ತಕ್ಕಂಥ ಕೆಲಸದ ದಿಕ್ಕಿನಗಡೆಗೆ ಹೋಗಬೇಕೇ ಹೊರತು ಜಾಗೃತಿ ಮೂಡಿಸಿ ಎಚ್ಚೆತ್ತುಕೊಂಡ್ರೆ ಬದುಕ್ತೀವಿ 4 ವರ್ಷ, ಇಲ್ಲ ಅಂತಂದ್ರೆ ಆದಷ್ಟು ಬೇಗ ಈ ರೀತಿ ಕೊರೋನಾ ಗಿರೋನಾ ಈ ರೀತಿ ಮಾರಕ ಕಾಯಿಲೆಗಳು ಬಂದು ಇವತ್ತು ಆಕ್ಸಿಜನ್ ಪ್ಲಾಂಟ್ ಅನ್ನ ಮಾಡಬೇಕು ಅನ್ನೋದಕ್ಕೆ ಕೋಟಿಗಟ್ಟಲೆ ಖರ್ಚು ಮಾಡ್ತಾ ಇದೀವಿ. ಅರಣ್ಯ ನಾಶ ಮಾಡ್ತಾ ಆಕ್ಸಿಜನ್ ಪ್ಲಾಂಟ್ ಮಾಡುದು ಒಂದು ರೀತಿ ಹಾಸ್ಯಾಸ್ಪದ ಅಂತ ಅನಿಸ್ತದೆ ನನಗೆ. ಯಾಕೆಂದ್ರೆ ನಮ್ಮ ಮಲೆನಾಡು ನನಗೆ ಈ ಪರಿಸರ ಜಾಗೃತಿ ಇರಬಹುದು, ಆಮೇಲೆ ಘಟದತ್ತ ದಿಟ್ಟ ಹೆಜ್ಜೆ ಇರಬಹುದು, ಇದು ನನಗೆ ಮಾಡಬೇಕು ಅಂತ ದೊಡ್ಡ ಪ್ರಬಲ ಪ್ರಚೋದನೆ ಸಿಕ್ಕಿದ್ದೆಲ್ಲಿ ಕೇಳಿದ್ರೆ 2017 ಅಂತ ಕಾಣ್ತದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ 3 ತಾಲೂಕುಗಳನ್ನು ಪ್ರಥಮವಾಗಿ ಬರಗಾಲ ಪೀಡಿತ ತಾಲೂಕು ಅಂತ ಘೋಷಣೆ ಮಾಡಿದ್ರು. ಅದರಲ್ಲಿ 3 ತಾಲೂಕು ಯಾವುದು ಅಂತಂದ್ರೆ ಸಾಗರ, ಹೊಸನಗರ, ತೀರ್ಥಹಳ್ಳಿ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತ್ಯಂತ ಮಲೆನಾಡು ಅಂತ ಅನಿಸ್ಕೊಂಡಿರ್ತಕ್ಕಂಥ ಈ 3 ತಾಲೂಕುಗಳೇ ಬರಗಾಲ ಪೀಡಿತ ತಾಲೂಕುಗಳು ಅಂತ ಹೇಳಿದಾಗ ನನಗೆ ದೊಡ್ಡ ಆಘಾತ, ಅಚ್ಚರಿ, ಬೇಸರ ಇದಿಷ್ಟು ಆಯ್ತು. ಆಗುಂಬೆ ಅಂತ ಜಾಗದಲ್ಲಿ ಸೀತಾ ನದಿ ಪಕ್ಕದಲ್ಲಿ ಕೆರೆಗಳನ್ನ ತಮ್ಮ ತೋಟಗಳನ್ನ ಉಳಿಸಿಕೊಳ್ಬೇಕು ಅಂತ ಹೇಳಿ ಬೋರ್ವೆಲ್ ಕೋರಿತಾರೆ. ನಮ್ಮ ಹೊಸನಗರ ತಾಲೂಕಲ್ಲಿ ಅತಿ ಹೆಚ್ಚು ಮಳೆ ಬೀಳತಕ್ಕಂಥ ಮಾಸ್ತಿಕಟ್ಟೆಯಲ್ಲಿ ಟ್ಯಾಂಕರ್ ನೀರು ಹೊಡಿತಕ್ಕಂಥ ಪರಿಸ್ಥಿತಿ ಬರ್ತದೆ. ಇನ್ನು ಯಾವ ಪರಿಸ್ಥಿತಿ ಬರಬೇಕು ನಮ್ಮ ಜನರು ಎಚ್ಚೆತ್ತುಕೊಳ್ಳಿಕ್ಕೆ? ಇದು ನನಗೆ ತುಂಬಾ ಆತಂಕ ಅಂತ ಅನಿಸಿ ನಾನು ಅರುಣ್ ಅವರೆಲ್ಲ ಮಾತಾಡಿ ಇಲ್ಲ ನಾವು ಒಂದು ಜಾಗೃತಿ ಮೂಡಿಸತಕ್ಕಂತ ಕೆಲಸ ಜನ ಎಚ್ಚೆತ್ತುಕೊಳ್ಳದಿದ್ರೆ ಅದು ನಮ್ಮ ಕಷ್ಟ ಅಲ್ಲ, ನಮಗೆ ಎಚ್ಚರಿಕೆ ಆಗಿದೆ ಎಂದ್ರೆ ಒಂದು ಅಂದ್ರೆ ನಮಗೊಂದು ಜ್ಞಾನ ಬಂದಿದೆ. ಆ ಜ್ಞಾನವನ್ನು ನಾವು ತಿಳಿಸಬೇಕಾಗಿದ್ದು ನಮ್ಮ ಕರ್ತವ್ಯ ಅನ್ನೋ ನೆಲೆಯಲ್ಲಿ ಆ ಕೆಲಸಗಳನ್ನು ಮಾಡ್ತಾ ಬಂದ್ವಿ ಸರ್. ಫೈನ್ ಸರ್, ನೀವು ಏನು ಅದ್ಭುತವಾಗಿ ಹೇಳಿದ್ರಿ ಅಂತಂದ್ರೆ ಸುಮ್ನೆ ಎಲ್ಲೋ ಒಂದ್ ಕಡೆ ಆಕ್ರೋಶ ಮಾಡಿ ಅವ್ರ ವಿರುದ್ಧ ನಾನು ಹೋರಾಡ್ತೀನಿ ಇವ್ರ ವಿರುದ್ಧ ಹೋರಾಡ್ತೀನಿ ಅನ್ನೋದಕ್ಕಿಂತ ನೀವು ವ್ಯವಸ್ಥೆನಲ್ಲಿ ಒಂದಾಗಿ ಹೋಗ್ಬಿಡ್ತೀರಿ ಆ ಸಂದರ್ಭದಲ್ಲಿ. ಅದಿಲ್ದಲೆ ವ್ಯವಸ್ಥೆಯ ಚೌಕಟ್ಟಿಂದ ಹೊರಗೆ ನಿಂತ್ಕೊಂಡು ನಾನು ನನ್ನ ಊರು ನನ್ನ ಪರಿಸರ ನನ್ನ ನಂಬಿದಂತಹ ಜನಗಳು ಇವರಲ್ಲಿ ಒಂದು ಜಾಗೃತಿಯನ್ನ ಈ ಒಂದು ಸಾರಾ ಸಂಸ್ಥೆ ಅನ್ನೋದ್ರ ಮುಖಾಂತರ ಇಟ್ಕೊಂಡು ನೀವು ಹೇಳಿದ್ರಿ ಘಟ್ಟದತ್ತ ದಿಟ್ಟ ಹೆಜ್ಜೆ ಸ್ವಗ್ರಾಮ ಯೋಜನೆ ಹಸಿರು ರಾಯಭಾರಿ ಕಾರ್ಯಕ್ರಮ ಶಾಲೆಗಳ ಮೂಲಕ ಜಾಗೃತಿ ಇದನ್ನೆಲ್ಲ ಹಮ್ಮಿಕೊಂಡಿದ್ದೀರಿ. ಬಹುಶಃ ನನಗನ್ಸತ್ತೆ ಈಗ ಒಂದು ಸಣ್ಣ ಬೀಜ ಅಥವಾ ಸಸಿ ನೆಟ್ಟಿದ್ದೀರಿ. ಇದು ಮುಂದಿನ ದಿನಗಳಲ್ಲಿ ತುಂಬಾ ಹೆಮ್ಮರವಾಗಿ ಬೆಳೆದು ಪಶ್ಚಿಮ ಘಟ್ಟ ಪ್ರದೇಶ ಇರಬಹುದು ಅಥವಾ ಮಲೆನಾಡು ಪ್ರದೇಶ ಇರಬಹುದು ತನ್ನ ಮುಂಚಿನ ವೈಭವವನ್ನ ಮನುಷ್ಯ ಹೇಳಿದ ಹಾಗೆ ಹಿಂದೆ ನಮ್ಮವರು ಹೇಳ್ತಾ ಇದ್ರು ಹಣ್ಣುಗಳು ಸಿಗ್ತಿಲ್ಲ ಈ ತರದ್ದೆಲ್ಲ ಇಲ್ಲ ಅಂತೇಳಿ. ಬಹುಶಃ ಆ ದಿನಗಳು ಮತ್ತೆ ಮರುಕಳಿಸುತ್ತೆ. ಯೇಸುಪ್ರಕಾಶ್ ಅವರು ತುಂಬಾ ಆಶಾವಾದಿಯಾಗಿದ್ದಾರೆ, ಜೊತೆಗೆ ಅರುಣ್ಕುಮಾರ್ ತಾವು ಸಹ ಕ್ರಿಯಾಶೀಲರಾಗಿ ದೆಹಲಿ ಮತ್ತೆ ಹೊಸನಗರ ಇವೆರಡರ ನಡುವೆ ಓಡಾಡಿಕೊಂಡು ಸಮನ್ವಯ ಸಾಧಿಸ್ತಾ ಇದ್ದೀರಿ, ಭಾಗವಹಿಸಿದಿರಿ ಈ ಒಂದು ಚರ್ಚೆನಲ್ಲಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಯೇಸುಪ್ರಕಾಶ್, ಮುನಿಷಾ ಹಾಗೂ ಅರುಣ್ಕುಮಾರ್ ಈ ಚರ್ಚೆಯಲ್ಲಿ ಭಾಗವಹಿಸಿದ್ರು. ವಿಷಯ ಪಶ್ಚಿಮ ಘಟ್ಟಗಳು ಹಾಗೂ ಅಭಿವೃದ್ಧಿಯ ಸುಸ್ಥಿರತೆ ಅಂತ ಹೇಳಿ ಈಗ ಕೆಲವೊಂದು ಪ್ರಕಟಣೆಗಳನ್ನು ಕೇಳೋಣಂತೆ. ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಹೊಳಲೂರು ಅಂದರೆ ಶಿವಮೊಗ್ಗ ತಾಲೂಕು, ಇಲ್ಲಿ ಹೈನುಗಾರಿಕೆ ಮತ್ತು ಎರೆಹುಳು ಗೊಬ್ಬರ ತಯಾರಿಕೆ ಇದು ಒಟ್ಟು 10 ದಿನಗಳ ಒಂದು ಉಚಿತ ತರಬೇತಿಯನ್ನು ಹಮ್ಮಿಕೊಂಡಿದ್ದಾರೆ. ಆಸಕ್ತಿ ಇರುವ ರೈತರು, ಕಾರ್ಮಿಕರು, ನಿರುದ್ಯೋಗಿ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಭ್ಯರ್ಥಿಯು 18-45 ವರ್ಷ ವಯೋಮಿತಿ ಒಳಗಿನವರಾಗಿರಬೇಕು ಮತ್ತು 7ನೇ ತರಗತಿ ಉತ್ತೀರ್ಣರಾಗಿರಬೇಕು. ಉಚಿತ ತರಬೇತಿಯನ್ನ ಪಡೆದ ನಂತರ ಸ್ವಉದ್ಯೋಗವನ್ನು ಪ್ರಾರಂಭ ಮಾಡುವವರಾಗಿರಬೇಕು. ತರಬೇತಿ ಅವಧಿಯಲ್ಲಿ ಉಚಿತ ಊಟ ವಸತಿ ವ್ಯವಸ್ಥೆ ಇರುತ್ತದೆ. ತರಬೇತಿ ಅವಧಿಯಲ್ಲಿ ಸಂಸ್ಥೆಯಲ್ಲಿ ಉಳಿದುಕೊಳ್ಳುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುತ್ತದೆ. ತರಬೇತಿಯು 14/9/2021 ಸೋಮವಾರದಿಂದ ಪ್ರಾರಂಭ ಆಗಲಿದ್ದು ಆಸಕ್ತರು ಹೆಸರು, ವಿಳಾಸ, ಮೊಬೈಲ್ ಸಂಖ್ಯೆ, ವಿದ್ಯಾರ್ಹತೆ ಮತ್ತು ವಯಸ್ಸಿನ ವಿವರಗಳೊಂದಿಗೆ ನಿರ್ದೇಶಕರು ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಹೊನ್ನಾಳಿ ರಸ್ತೆ ಹೊಳಲೂರು ಶಿವಮೊಗ್ಗ ತಾಲೂಕು ಇವರಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9481955721. ಇನ್ನೊಂದು ಸಲ ಹೇಳೋದಾದರೆ 9481955721. ಹಾಗೇನೇ ಇನ್ನೊಂದು ಮೊಬೈಲ್ ಸಂಖ್ಯೆ ಸಹ ಇದೆ, 9743429595 ಅಥವಾ ಲ್ಯಾಂಡ್ಲೈನ್ಗೆ ನಾವು ಸಂಪರ್ಕ ಮಾಡ್ತೀವಿ ಅನ್ನೋದಾದರೆ ದೂರವಾಣಿ ಸಂಖ್ಯೆ ಕೋಡ್ ಮುಂಚೆ ಹೇಳಿಬಿಡುತ್ತೇನೆ 0-81-82, ದೂರವಾಣಿ ಸಂಖ್ಯೆ 24-5-7-2-1. ಇದುವರೆಗೆ ಪಶ್ಚಿಮ ಘಟ್ಟ ಮತ್ತು ಸುಸ್ಥಿರ ಅಭಿವೃದ್ಧಿ ಈ ಕುರಿತಾದ ಚರ್ಚೆಯನ್ನ ಇದುವರೆಗೆ ಕೇಳಿದಿರಿ. ಇದು ಇಂದಿನ ಕಿಸಾನ್ ಮಣಿ ಕಾರ್ಯಕ್ರಮ. ಪುನಃ ನಾಳೆ ಭೇಟಿಯಾಗೋಣ. ನಮಸ್ಕಾರ.